ನೀರ ಜಾಣೆ ನಿಲ್ಲೇ ಬರುವೇನೆ ಹೊಯ್ ನಿಲ್ಲೇ ಬರುವೇನೆ ಹೊಯ್ ನಿನ್ನಾಣೆ ನಿನ್ನ ಕೊಡದಾಣೆ ಕೈ ಬಳೆಯಾಣೆ ನೀರ್ ಹೊಳೆಯಾಣೆ ಕಟ್ಟಾಣಿ ಕಟ್ಟೋಳೆ ಕಟ್ಟೆ ಮೇಲ್ ನಿಂದೋಳೆ ಬಟ್ಟಲು ಗಣ್ಣನು ತೆರೆದವಳೆ ನಿಂಗೆ ಸಿಟ್ಟಾಕೆ ನೀರ್ ಕೊಡು ಬಾಬಳಿಗೆ ನಿಂಗೆ ಸಿಟ್ಟಾಕೆ ನೀರ್ ಕೊಡು ಬಾಬಳಿಗೆ ಮಂಜಂಥ ಮೈಯೋಳೆ ಸಂಜ ಕೆಂಪು ಕೆನ್ನೋಳೆ ನೇರಳೆ ಹಣ್ಣು ನಿನ ಕಣ್ಣು ಅದು ಬೀಳಲಿ ಎನ್ನಯ ಮೇಲಿನ್ನು ಅದು ಬೀಳಲಿ ಎನ್ನಯ ಮೇಲೆ